ಡಿಜಿಟಲ್ ಸ್ಪರ್ಶ ಡಾ ಸಿಎನ್ ಅಶ್ವಥ ನಾರಾಯಣ ಮತ್ತು ರೈತ ಶಕ್ತಿ ಯೋಜನೆಯಡಿ ಡೀಸೆಲ್ ಸಹಾಯಧನ ರೈತರ ಖಾತೆಗೆ ಜಮೆ ಬಿಸಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ್ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಮುದ್ದಳ್ಳ ಈಶಪ್ಪ ಅವರೊಂದಿಗೆ ಸಂದರ್ಶನ ಕೇಳಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕು ಕೇಶವರಾಯನಬಂಡಿ ಗ್ರಾಮದ ಮುದ್ದಳ್ಳಿ ಈಶಪ್ಪ ರೈತರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ, ಅವರ ಕೃಷಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋಣ. ಈಶಪ್ಪರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ ಸರ್. ಈಶಪ್ಪರೇ, ನಿಮಗೆ ಎಷ್ಟು ವರ್ಷ ವಯಸ್ಸು? ನಮಗೆ 48 ವರ್ಷ ವಯಸ್ಸು. 48 ವರ್ಷ ವಯಸ್ಸು. ವಿದ್ಯಾಭ್ಯಾಸ ಏನು ಮಾಡಿದಿರಿ? ನಾವು ಹೋಗಿಲ್ಲ ಸರ್, ಸಣ್ಣದಲ್ಕ ಶಾಲೆ ಬಿಡಿಸ್ಬಿಟ್ರು ನಮ್ಮ ತಂದೆ ತಾಯಿ. ಒಂದು 4ನೇ ಕ್ಲಾಸ್ ಓದಿವ್ ಅಷ್ಟೇ. ನಮ್ಮ ನೆನಪಿದೆಯಾ ಆಗಿನ ಶಾಲೆಗಳು ಹೇಗಿದ್ವು ಅಂತ? ಚೆನ್ನಾಗಿತ್ತು ಸರ್. ನಾವೇ ಮತ್ತೆ ಓದೋಕ್ಕಾಗಲ್ಲ, ಕಷ್ಟದ ಪರಿಸ್ಥಿತಿಯಾಗ ನಮ್ಮ ತಂದೆ ತಾಯಿ ಯಾರು ಬಿಡಿಸ್ಕೊಂಬಿಟ್ರು. ಹಾಂ ಹಾಂ. ಕೆಲಸಕ್ಕೆ ಹಚ್ಚಿಬಿಟ್ರು ಹೊಲ್ದ ಕೆಲಸಕ್ಕೆ. ಹಾಂ. ಹಂಗಾಗಿ ಹೊಲ್ದ ಕೆಲಸ ಮಾಡಿಬಿಟ್ವಿ. 4ನೇ ಕ್ಲಾಸ್ನು ಸರಿಯಾಗಿ ಓದ್ತಿರ್ಲಿಲ್ಲ ಅವಾಗ. ಹೌದಾ? ಮುಂಜಾನೆ ಹೋದ್ರೆ ಬೇನೆಗೆ ಹೋಗೋದಿಲ್ಲ, ಬೇನೆಗೆ ಹೋದ್ರೆ. ನಿಮ್ಮ ಹೆಂಗಿದ್ದು ಶಾಲೆಗಳು? ಚೆನ್ನಾಗಿತ್ತು ಸರ್. ಅವಾಗೆಲ್ಲ ನಾವು ಓದ್ನಂದ್ರೆ ನಾವು ಒಂಥರ ಮನೆಯಾಗ ಬಡ್ತಂದ್ ಬಾಳ್ವಿ. ಸ್ವಲ್ಪ ನಾವು ಸಾಯಂಕಾಲ ಉಪ್ಪಿಟ್ಟು ಆಗ್ತಿದ್ರು, ಆ ಒಂದು ಆಸೆಗೆ ಜಾಸ್ತಿ ಹೋಗ್ತಿದ್ವಿ ನಾವು. ಮೇಸ್ಟ್ರು ಕೂಡ ಚೆನ್ನಾಗಿ ಓದ್ತದೆ ಸರ್, ಪರವಾಗಿದ್ದಲ್ಲ. ನಮ್ಮ ಬಸೈ ಮೇಸ್ಟ್ರ್ ಅಂತೇಳಿ ಅಂಬ ಯಾರು ನೆನಪಿದ್ರ ಮೇಸ್ಟ್ರುಗಳು? ಹ್ಞೂ, ಬಸೈ ಮೇಸ್ಟ್ರ್ ಅಂತೇಳಿ ಅಂಬಪಟ್ಟಣ ಬಸೈ ಮೇಸ್ಟ್ರ್ ಸರ್. ಅವ್ರಿಗೆ ಮರ್ಮಳಲ್ಲಿ ಅದಾರ, ಅವ್ರ ಹತ್ರ ಓದಿ ಸರ್. ಒಳ್ಳೆ ಮೇಸ್ಟ್ರ್ ಅವ್ರು, ಚೆನ್ನಾಗಿ ಓದಿಸ್ತಿದ್ರು ನಮ್ಮನ್ನ. ನಾಲ್ಕಕ್ಕೆ ಬಿಟ್ಬಿಟ್ರೆ ಸರ್, ನಿಮಗೆ ಹಂಗೆ ಹಂಬಲ ಅನಿಸ್ಲಿಲ್ಲ ಓದಲೇಬೇಕು ನಾನು ಅಂತ? ಇಲ್ಲ ಸರ್, ನಮ್ಮನ್ನು ಸರಿಯಾಗಿ ಓದಿಸಿದ ಏನೋ ಸ್ವಲ್ಪ ತಲೆಗೆ ಹತ್ತದ ಸರ್. ಮತ್ತೆ ನಾವು ಒಂದ್ಸಲ ಹೋಗೋದು, ಒಂದ್ಸಲ ಇವತ್ತು ಹೋಗಿದ್ರೆ ನಾಳೆ ಕೆಲಸಕ್ಕೆ ಕರ್ಕೊಂಡು ಬಿಡೋದು. ಹಂಗಾಗಿ ನಾವು ಸರಿಯಾಗಿ ಓದಿಲ್ಲ ಸರ್. ಇದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಈ ಸಮಸ್ಯೆ ಇದ್ದಿದ್ದ ಆಗಿಲ್ಲ. ಹೌದು ಸರ್, ಆವಾಗ ಇದೆ, ಈಗ ಆಯ್ತು ಸರ್. ಈಗ ನಮ್ಮ ಊರಾಗೆಲ್ಲ ಕೆಲವು ಮುಂಜಿ ಮುಂಜಾನೆ ಹೂವಿನ ತೋಟ ಕರ್ಕೊಂಡು ಬಿಡ್ತಾರೆ ಹುಡ್ರನ್ನ ದುಡಿಲಿಕ್ಕೆ. ಹ್ಞೂ ಸರ್. ಆದ್ರೂ ಮತ್ತೆ ಅಷ್ಟು ಒಂದು ಗಂಟೆ ಮಟ್ಟ ಮಗ್ಗಿ ಬಿಡಿಸಿ ಬಂದು ಸಾಲಿಗೆ ಹೋಗ್ತಾರೆ ಸರ್ ಹುಡ್ರು. ಅಂದ್ರೆ ಓದಿನ ಜೊತೆಗಾದ್ರೂ ಮಾಡ್ತಾರೆ ಈಗ? ಹಿಂದೆ ಅಂದ್ರೆ ಶಾಲೆ ಬಿಟ್ಟಂದ್ರೆ ಮುಗ್ದೋಯ್ತ, ಬಿಡಿಸಿ ಬಿಡ್ತಿದ್ರು ಸರ್. ಕರ್ಕೊಂಡು ಹೋಗ್ಬಿಟ್ರಿ ಸರ್. ಯಾವ್ದು ಓದಿದ್ರು ನಮ್ಗೇನು ಬರ್ತಾರಪ್ಪ, ಮತ್ತೆ ಒಳ್ಳೆ ಕೆಲಸ ಮಾಡೋಣ ಅಂತ ಕರ್ಕೊಂಡು. ಈಗ ಖುದ್ದಾಗಿ ತಂದೆ ತಾಯಿಗಳೇ ಶಾಲೆಗಳಿಗೆ ಒತ್ತು ಕೊಟ್ಟು ಕಳಿಸ್ತಾರೆ? ಎಲ್ಲ ಕಳಿಸ್ತಾರೆ ಸರ್. ನಿಮ್ಮ ಮಕ್ಕಳನ್ನ ಹಾಗೆ ಮಾಡ್ತಿದ್ರೆ? ಹೌದು ಸರ್, ನಾನು 3 ಜನ ಗಂಡು ಮಕ್ಕಳು, 3 ಜನ ಗಂಡು ಮಕ್ಕಳನ್ನು ಓದಿಸಿ ಸರ್. ನಾವು ಓದಿಸಿದ್ರು. ಏನೇನು ಓದ್ತಿದ್ರು? ಒಬ್ಬನ್ ಸೆಕೆಂಡ್ ಪಿ ಯು ಸಿ ಓದ್ದ ದೊಡ್ಡನ, ನಡುಕಲ್ ಮಗ ಸೆಕೆಂಡ್ ಪಿ ಯು ಸಿ ಮುಗಿಸಿ ಡಿಪ್ಲೊಮಾ ಮಾಡಿದ ಸರ್ ಹೊಸಪೇಟೆ. ಆಮೇಲೆ 3ನೇನು ಇಂಜಿನಿಯರಿಂಗ್ ಮಾಡ್ಯಾನ ಸಣ್ಣ ಮಗ. ಕೆಲಸ ಮಾಡ್ತಾ ಇದಾರೆ ಈಗಾಗ್ಲೇ? ಒಂದು 6-8 ತಿಂಗಳ ಮಾಡಿದ್ನ ಸಹ ಇದು ಕೊರೋನಾ ಬಂದಕ್ಕೆ ಮನೆಗೆ ಕಳಿಸ್ಕೊಟ್ಟಾರ. ಓಹೋ, ಈಗ ನಿಮ್ಮ ಮಗನಿಗೆ ಕೃಷಿ ಕಡೆ ಒಲವು ಬಂದಿದೆ ಏನಾದ್ರು ಮಾಡ್ತಾರ ಸರ್? ಹ್ಮ್, ಮಾಡ್ತಾರ ಸಂತ ಬ್ರೇಡಲ್ಲಿ ಮಾಡ್ಲೇಬೇಕು. ಮೊದ್ಲು ಮಾಡ್ತಿದ್ರ? ಮಕ್ಳ ಒಟ್ಟ ಮಾಡಿಲ್ಲ ಸರ್, ಅವನು ಸಣ್ಣ ಮಾಡಿಲ್ಲ ಸರ್, ಎಲ್ಲರೂ ಮಾಡ್ಯಾರ, ಇಬ್ರು ಮಾಡ್ಯಾರ. ಹ್ಮ್, ಸಣ್ಣ ಮಗ ಮಾಡಿಲ್ಲ ಸರ್ ಬಹಳ ಕೆಲಸ. ಅಲ್ಲ, ಈಗ ಇಂಜಿನಿಯರ್ ಮುಗಿಸಿದಾರಂದ್ರಲ್ಲ, ಆ ಮಗ ನಿಮ್ ಜೊತೆಗೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಾರ ರಾಜ್ಯದಾಗ ಬಂದಾಗ? ಅವಾಗೂ ಮಾಡ್ತದ ಸರ್, ಈಗ ಮಾಡ್ತಾನ. ಹಾ, ಮಾಡ್ತಾರ ಸರ್ ಈಗ. ಹ್ಮ್, ಈಗೇನಾರು ಅನ್ಸಿರ್ತ ನಾವ್ ಇಲ್ಲೇ ಇದ್ರೆ ಚೆನ್ನಾಗಿರ್ತದೇನೋ ಅಂತ ಅನ್ಸಿದ್ಯಾ? ಆ ತರ ಏನಿಲ್ಲ ಸರ್, ಮತ್ತೆ ಓದನ್ನ ಅವನು ಅದ್ ಮಾಡ್ಲೇಬೇಕು, ಅದ್ ಮುಂದ್ವರ್ಸ್ಲೇಬೇಕು. ಅದ್ರ ಸಲುವಾಗಿ ಮತ್ತೆ ಓದಿಸಿ ಚೆನ್ನಾಗಿರಲ್ ಮಕ್ಳು ಅಂತ ಹೇಳಿ. ಈಗ ಈಗ ನಿಮ್ಗೆ ಎಷ್ಟು ಎಕರೆ ಭೂಮಿ ಇದೆ ಈಶಪ್ಪರೆ? ಒಂದು 15 ಎಕರೆ. 15 ಎಕರೆ? ಈಗ ಅದು ನಿಮ್ಮ ಪಿತ್ರಾರ್ಜಿತ ಆಸ್ತಿನ ತಂದೆಯವರು? ಅವ್ರು ಅಷ್ಟು ಮಾಡಿದ್ರ, ನೀವು ಮತ್ತೇನಾದ್ರು ಮಾಡಿ ಹೆಚ್ಚು ಮಾಡಿದ್ರೆ? ನಾವೇನು ಭೂಮಿ ಕೊಂಡ್ರಿ ಸರ್ ನಮ್ಮ ಯಜಮಾನಿಗೆ, ಜೀವನ ಮಾಡಿದ್ರೆ ಸರ್ವೇ ಐತಿ, ಅಷ್ಟು ಮನೆಗಿನ ಕಟ್ಸಿದೀವಿ. ಹಂಗಾಗಿ 15 ಎಕರೆ ನೀರಾವರಿನ ಇಲ್ಲ ಸರ್, ಸ್ವಲ್ಪ ಬದಲೈತಿ. ಎಷ್ಟು ಎಕರೆ? ಒಂದು 5-6 ಎಕರೆ ಬದಲಾಗತ್ತ ಸರ್. ಬದಲಂದ್ರೆ ಒಣ ಭೂಮಿ? ಹೌದು ಸರ್. ಮಳೆ ಆಶ್ರಿತ ಭೂಮಿ? ಹೌದು ಸರ್. 6 ಎಕರೆ ಭೂಮಿ, ಉಳಿದ 9 ಎಕರೆ ನೀರಾವರಿನ? ನೀರಾವರಿ. ನೀರಾವರಿ ಅಂದ್ರೆ ಹೇಗೆ? ಏನ್ ಕಾಲುವೆ ನೀರಾವರಿ ಇದೆಯಾ, ಕೆರೆ ನೀರಾವರಿ ಇದೆಯಾ, ಹೇಗೆ? ಕೊಳವೆ ಬಾವಿ. ಎಷ್ಟು ಹಾಕ್ಸಿದ್ರಿ ನೀವು? ನಾವೊಂದು 3 ಬೋರ್ ನಡೀತಾವ ಸರ್, ನಮ್ಮ 1.5 ಇಂಚ್ ನಡೀತಾವ ಸರ್. ಸ್ವಂತಕ್ಕ ಮಾಡಿಕೊಂಡು ನೀರಾವರಿ ಮಾಡಿಕೊಂಡು ಸರ್. ಆಮೇಲೆ ಇವಾಗೆಲ್ಲ ನೀರು ಕಡ್ತಿದ್ವಿ, ಈಗೆಲ್ಲ ಡ್ರಿಪ್ ಮಾಡ್ಕೊಂಬಿಟ್ಟು ಸರ್. ಹೌದಾ? ಯಾಕೆ ಕಟ್ ನೀರಿಗೆ ನೀರಿಲ್ಲ ಸರ್, ಭಾಳ ಕಮ್ಮಿ ಆಗ್ಬಿಟ್ಟವು, ಮಳೆಲಿಕ್ಕೆ ನೀರು ಭಾಳ ಸಣ್ಣ ಆಗ್ಬಿಟ್ಟವು. ಡ್ರಿಪ್ ಮಾಡಿರೋದಕ್ಕೆ ನಮಗೆ ಭಾಳ ಅನುಕೂಲ ಐತೆ ಸರ್. ಡ್ರಿಪ್ ಇಂದ ಭಾಳಷ್ಟು ಹೊಲ ತೊಯ್ತೈತೆ ಸರ್. ಅಲ್ಲ, ಸ್ವಲ್ಪ ನೀರಿನಾಗ ಭಾಳಷ್ಟು ಹೊಲ ಮಾಡ್ಬೋದು ಸರ್. ಈಗ ಡ್ರಿಪ್ ನೀರಾವರಿ ಅಂದ್ರೆ ಹನಿ ನೀರಾವರಿ? ಹೌದು ಸರ್. ಯಾವ್ಯಾವ ಬೆಳೆಗೆ ಸೂಕ್ತ? ನೀವು ಯಾವ್ಯಾವ ಬೆಳೆಗೆ ಹನಿ ನೀರಾವರಿ ಮಾಡ್ಕೊಂಡಿದ್ರಿ ಸರ್? ಮೆಣಸಿನ ಗಿಡಕ್ಕೆ ಮಾಡ್ಬೋದು, ಹತ್ತಿಗೆ ಮಾಡ್ಬೋದು ಸರ್. ಹತ್ತಿಗೂ ಮಾಡ್ಬೋದು? ಹೌದು ಸರ್. ರೇಷ್ಮೆಗೆ ಮಾಡ್ಬೋದು, ಮಗ್ಗಿ ಗಿಡಕ್ಕೆ ಅದನ್ನೇ ಮಾಡಿವಿ ಸರ್, ರೇಷ್ಮೆಗೆ ಅದನ್ನ ಮಾಡಿವಿ. ಆಮೇಲೆ ಇದು ಟಮಟಿಗೂ ಮಾಡ್ತಾರೆ ಸರ್. ಅಲ್ಲವರು ಕಬ್ಬಿಗೂ ಮಾಡ್ಯಾರ ಸರ್. ಅಲ್ಲ, ನೀವು ಯಾವ್ದಕ್ಕೆ ಮಾಡಿ? ನಾವು ಇಷ್ಟಕ್ಕೆ ಮಾಡಿ ಸರ್, ಮೆಣಸಿನ ಗಿಡಕ್ಕೆ ಮಾಡಿವಿ ಸರ್, ಟಮಟಿ, ರೇಷ್ಮೆ, ಮಗ್ಗಿ ಗಿಡ. ಇಷ್ಟು ಬೆಳೀತಾಯಿದ್ರಿ ಈಗ? ಹೌದು. ಈಗ 15 ಎಕರೆ ನೀವು ಏನೇನು ಬೆಳೀತಾಯಿದ್ರಿ ಈಗ? ರೇಷ್ಮೆ ಸರ್, ಒಂದು 6 ಎಕರೆ. 6 ಎಕರೆ ರೇಷ್ಮೆ ಇದೆ? ಹೌದು ಸರ್. ಹಾಂ ಹಾಂ. ಒಂದು 1.5 ಎಕರೆ ಮಗ್ಗಿ ಗಿಡ ಐತೆ ಸರ್, ಹೂವಿನ ಗಿಡ. ಮಲ್ಲಿಗೆ ಹೂವಿನ? ಹೌದು. ಮಲ್ಲಿಗೆಯಲ್ಲಿ ಯಾವ್ದು ಹಾಕಿದ್ರಿ ನೀವು? ಕಾಕಡ ಅಂತಾರೆ. ಸಣ್ಣ ಮಲ್ಲಿಗೆ ಸರ್. ಸಣ್ಣ ಮಲ್ಲಿಗೆ? ವಾಸನೆ ಮಲ್ಲಿಗೆ? ವಾಸನೆ ಮಲ್ಲಿಗೆ ಸರ್. ಎಷ್ಟು ಎಕರೆ ಹಾಕಿದ್ರಿ ಅದು? 1.5 ಎಕರೆ. 1.5 ಎಕರೆ ಹಾಕಿದ್ರಿ? ಈಗ ನಿಮಗೆ ಸುಮಾರು 48 ವರ್ಷ ವಯಸ್ಸು, ಒಂದು 40 ವರ್ಷದ ಅನುಭವ ಅನ್ಕೊಳ್ಳಿ ನಿಮ್ಮ ಕೃಷಿಯಲ್ಲಿ. ಯಾವುದು ನಿಮಗೆ ಲಾಭದಾಯಕ ಅನಿಸಿದೆ ಕೃಷಿಯಲ್ಲಿ? ಕೃಷಿಯಲ್ಲಿ ಹೆಚ್ಚಿನ ಲಾಭ ಅಂದರೆ ಸ್ವಲ್ಪ ರೇಷ್ಮೆನ ಉತ್ತಮ ಸರ್ ನಮಗೆ ಸದ್ಯಕ್ಕೆ. ರೇಷ್ಮೆ ಬಿಟ್ಟರೆ ಸೆಕೆಂಡ್ ಮಲ್ಲಿಗೆ ಬರ್ತದೆ. ಮೆಕ್ಕೆಜೋಳ, ಶೇಂಗಾ ಸ್ವಲ್ಪ ಮಾಮೂಲಿ ಬರ್ತದೆ ಸರ್, ಅಷ್ಟೊಂದು ಆದಾಯ ಇಲ್ಲ ಇದ್ರಾಗ. ಇದು 4 ತಿಂಗಳು ಬೆಳೆ ಹಾಕಿಸಿದೆ ಮೆಕ್ಕೆಜೋಳ, ಶೇಂಗಾ. ಇದು ಮಲ್ಲಿಗೆದು ದಿನ ಆದಾಯ? ದಿನ ಆದಾಯ ಎಷ್ಟೇ ಬರಲದ, ಸ್ವಲ್ಪ ಬಂದ್ರೂ ದಿನ ಒಂದಷ್ಟು ಮನೆ ಖರ್ಚಿಗೆ ಅದಕ್ಕೆ ಆಸರ ಕಾಸು. ರೇಷ್ಮೆದು ತಿಂಗಳ ಬೆಳೆ, ಅದನ್ನು ಉತ್ತಮ ಸರ್, ರೇಷ್ಮೆ ಕೂಡ ಚೆನ್ನಾಗಿ ಬರ್ತದೆ ಸರ್. ರೇಷ್ಮೆ ಮಾಡಿದ್ರೆ ನಾವು ಸೊಪ್ಪು ಹೊಲ್ದಾಗ ಚೆನ್ನಾಗಿ ಕಾಪಾಡ್ಕೋಬೇಕು, ಆಮೇಲೆ ಮನೆಗೂ ಹುಳ ಸೊಪ್ಪನೆ ಸವತ್ನಾಗ ಚೆನ್ನಾಗಿ ಮುಡ್ಕೋಬೇಕಲ್ಲ, ವಾಣ ಮಾಡ್ಕೊಂಡು ಹಂಗಾರೆ ಚೆನ್ನಾಗಿ ಬರ್ತದೆ ಅದನ್ನು. ರೇಷ್ಮೆ ಯಾವಾಗಲಿಂದ ಆರಂಭ ಮಾಡಿದ್ರಿ ನೀವು? 2015 ಆರಂಭ. 2015 ಏನು ನಿಮಗೆ ಪ್ರೇರಣೆ ಇದು, ಇದನ್ನು ರೇಷ್ಮೆ ಮಾಡಬೇಕು ಅಂತ? ಹೆಂಗೆ ಬದಲಾದ್ರೆ? ಮೆಕ್ಕೆಜೋಳ, ಶೇಂಗಾ ಬೆಳೆಸಿರೋದು ಸ್ವಲ್ಪ ಆದಾಯ ಕಡಿಮೆ ಅನಿಸ್ತ, ನಾವು ರೇಷ್ಮೆ ಹಾಕಿದ್ರೆ ಚೆನ್ನಾಗಿ ಬರ್ಬೋದು ಅಂತ ಅಂದೇಳಿ ನಮಗೆ ಒಂದು ಸ್ವಲ್ಪ ಅನಿಸ್ತು. ಸ್ವಲ್ಪ ರೇಷ್ಮೆ ಹಾಕಿದ್ವಿ ಸರ್, ಅಲ್ಲಿಂದ ನಮಗೆ ರೇಷ್ಮೆ ಬೆಳೆ. ಅಲ್ಲ, ಈಗ ರೇಷ್ಮೆ ಬೆಳೆ ಬೆಳೆಯೋದು, ಅದಕ್ಕೆ ಒಂದು ತರಬೇತಿ ಬೇಕು, ಅನುಭವ ಬೇಕು, ಆಮೇಲೆ ಯಾರಾದರೂ ತಜ್ಞರ ಸಲಹೆಗಳೆಲ್ಲ ಬೇಕು. ನಮ್ಮ ಸೆಟ್ರ್ ಬರ್ತಾರೆ ಸರ್. ಬರ್ತಾರೆ ಇಲ್ಲಿಗೆ? ಹ್ಞೂ ಬರ್ತಾರೆ. ಮೇಲಾಗಿ ನಮ್ಮ ಅಕ್ಕಪಕ್ಕದ ರೇಷ್ಮೆ ಬೆಳೆಗಾರರು ಇದ್ರು, ಸ್ವಲ್ಪ ಅವ್ರ ಮಾಹಿತಿ ತಿಳ್ಕೊಂತ ಒಂದು ಬೆಳೆಗೆ ಮಾಹಿತಿ ತಿಳ್ಕೊಂಡ್ವಿ, ಎರಡನೇ ಬೆಳೆಗೆ ನಾವೇ ಟ್ರೈನಿಂಗ್ ಆಗ್ಬಿಟ್ರಿ ಸರ್. ಎಲ್ಲಿಗಾದ್ರೂ ಹೋಗಿದ್ರೆ ವಿಶೇಷವಾಗಿ ತರಬೇತಿ ತಗೊಳಕ್ಕೆ? ತೋಳುಣಿಸಿಗೆ ಹೋಗಿದ್ವಿ ಸರ್. ಹೋಗಿದ್ರೆ ನೀವು ರೇಷ್ಮೆ ಹಾಕಿದ್ ಮುಂಚೆ ತೋಳುಣಿಸಿಗೆ ಹೋಗಿದ್ವಿ ಸರ್, ಒಂದು 4 ದಿನ. ಹೌದಾ? 4-5 ದಿನ ಹೋಗಿದ್ವಿ ಸರ್. ಆಗ ನಿಮ್ಗೆ ಅವಾಗ ಅನ್ಸ್ಲಿಲ್ವಾ ಏನು ಅಕ್ಕಪಕ್ಕದಲ್ಲಿ ಬೆಳಿತಾರ ನೋಡಿ ಬೆಳೆದ್ರಾಯ್ತು ಅಂತ? ಅಲ್ಲ ಅನಿಸ್ತಿತ್ತು, ಅದಕ್ಕೊಂದು ಖರ್ಚು ಭಾಳ ಬರ್ತಿದ್ವಲ್ಲ ಸರ್, ಗೋಡನ್ ಕಟ್ಸ್ಬೇಕಲ್ಲ ಸರ್. ಆ ಖರ್ಚಿನ ಹೆಚ್ಚಿಗೆ ಏನೋ, ಈಗ ನಾವು ಗೋಡನ್ ಕಟ್ಸಕ್ಕೆ ಒಂದು 6-7 ಲಕ್ಷ ರೂಪಾಯಿ ಖರ್ಚ್ಬೇಕು, ಅಷ್ಟೊಂದು ಆಗಲ್ಲ ಈಗ ಅಂತಂದೇಳಿ ನಾವು ಸ್ವಲ್ಪ ತಡೆಗಟ್ಟಿದ್ವಿ. ಇತ್ತೀಚಿಗೆ ಏನೋ ಮಾಡಿ ಧೈರ್ಯ ಮಾಡಿ ರೇಷ್ಮೆ ಹಾಕ್ಯಂದು ಆಮೇಲೆ ಗುಡಿಸಲಾಕ್ಸ್ಬಿಟ್ಟಿವಿ ಸರ್. ಅಲ್ಲ, ನೀವು ತೋಳ ಹುಣಸಿಗೆ ತರಬೇತಿಗೆ ಹೋದ್ರಲ್ಲ, ಅದಕ್ಕೇನು ಪ್ರೇರಣೆ ನಿಮ್ಗೆ? ಯಾರು ನಿಮ್ಗೆ ಮೋಟಿವೇಟ್ ಮಾಡಿದ್ರು ಇಲ್ಲ ಅಲ್ಲಿ ಹೋಗಪ್ಪ ತರಬೇತಿ ತಗೋ ಅಂತ ಹೇಳಿದವ್ರೆ? ಸರ್ ಅಂತ ನಮ್ಗೆ ಡೆಮೋನ್ಸ್ಟ್ರೇಟರ್ ಅದ ಸರ್, ಅವರೇ ಕಳಿಸ್ಕೊಟ್ರಿ ಸರ್. ಹೌದಾ? ನೀವು ರೇಷ್ಮೆ ಹಚ್ಚಿದ್ವಿ ಸರ್, ಹಚ್ಚಿ ಒಂದು 2 ತಿಂಗಳಾಯ್ತು, ನೀನು ತರಬೇತಿ ಹೋಗಿ ಬಾರಪ್ಪ, ತರಬೇತಿ ಹೋಗಿ ಬಂದ್ರೆ ನಿನಗೆ ಬೆಳೆಗಳು ಚೆನ್ನಾಗಿ ಬರ್ತದೆ, ಬೆಳೆ ಮಾಡಕ್ ಅನುಕೂಲ ಆಗತ್ತೆ ಅಂತ ನಮ್ಮ ಡಮ್ ಶೆಟ್ಟರ್ ಹೇಳಿದ್ರು. ಅವರೇ ಕಳ್ಸಿಕೊಟ್ರು. ಅವರೇ ಕಳ್ಸಿಕೊಟ್ರು. ಅಲ್ಲಿ 4 ದಿನ ಏನೇನು ಕಲ್ತ್ರಿ? ಅದಕ್ಕೆ ರೇಷ್ಮೆ ಬೆಳೆ ಯಾವ ಥರ ಸೊಪ್ಪು ಬೆಳೆಸ್ಬೇಕು, ಆಮೇಲೆ ಮನೆಗೆ ಯಾವ ಥರ ವಾಣ ಇಟ್ಕೋಬೇಕು, ಯಾವ ಟೈಮಿಗೆ ಮೇವು ಕೊಡ್ಬೇಕು, ಅದಕ್ಕೆ ಏನೇನು ಮೆಡಿಸಿನ್ ಹೊಡಿಬೇಕು ಹುಳುಕ್ಕ, ಅಂಥದ್ದೆಲ್ಲ ತರಬೇತಿ ಕೊಟ್ಟಿರಿ ಸರ್ ಅಲ್ಲಿ. ಯಾವ ಥರ ಬೆಳೆಸಿದ್ರೆ ಹೆಂಗೆ ಇಳುವರಿ ಬರ್ತೈತಿ ಅಂತ ಎಲ್ಲ ಮಾಹಿತಿ ಕೊಟ್ಟಿರಿ. ಹೆಂಗೆ ಏನು ಏನು ಅನಿಸುತ್ತೆ ನಿಮಗೆ ಅವರಲ್ಲಿ? ಭಾಳ ಖುಷಿ ಅನಿಸ್ತಾ ನಮ್ಗೆ ಅದನ್ನ ಟ್ರೈನಿಂಗ್ ಕೇಳಿ. ಹ್ಞೂ, ಪರವಾಗಿಲ್ಲ, ಟ್ರೈನಿಂಗ್ ಕೂಡ ಚೆನ್ನಾಗಿ ಕೊಟ್ಟರು. ನಿಮಗೆ ಬರೆಯೋಕೆ ಓದೋಕೆಲ್ಲ ಬರ್ತದ? ಇಲ್ಲ ಸರ್, ನಾವು ಸ್ವಲ್ಪ ಸ್ವಲ್ಪ ಈಗ ತರಬೇತಿಯಲ್ಲಿ ಕಾಲೇಜ್ ಹುಡುಗರು ಹೋದ್ರೆ ಎಲ್ಲ ಏನೋ ತರಬೇತಿ ಹೋದ್ರೆ ಬರ್ಕೊಡೋದು, ಎಲ್ಲ ನೋಟ್ಸ್ ಮಾಡ್ಕೊಡೋದು ಮಾಡ್ಕೊಳ್ತಾರೆ. ನೀವು ಎಲ್ಲ ನೆನಪಿನಲ್ಲಿ ಇಟ್ಕೊಳ್ತಾರೆ? ನಾವು ಹಂಗೆ ರೆಕಾರ್ಡ್ ಮೈಂಡ್ ರೆಕಾರ್ಡ್ ಮಾಡ್ಕೊಂಬಿಡುತ್ತೆ ಸರ್. ಏನಿಲ್ಲ ಸರ್, ಮೈಂಡ್ ರೆಕಾರ್ಡ್ ಮಾಡ್ಕೊಂಬಿಡೋಣ. ನೀವು ಅಲ್ಲಿ ಪಡೆದುಕೊಂಡಂಥ ಅನುಭವ ಇಲ್ಲಿ ನಿಮ್ಗೆ ಏನಾದರೂ ನೆನಪು ಆರಿ ಅಥವಾ ಸಮಸ್ಯೆ ಆಯಿತು ಅಂತ ಅನ್ಸಿಲ್ಲ ಸರ್? ಅವ್ರು ಹೇಳಿರೋದು ಯಾವ ಟೈಮ್ಗೆ ಅದು ನೆನಪಿಗೆ ಬಂದ್ಬಿಡ್ತಾವ ಸರ್ ನನಗೆ. ಹೌದ, ವಿದ್ಯೆ ಇಲ್ಲಂದ್ರೂ ಅವು ಇಂಥ ಟೈಮ್ನಾಗ ಇದನ್ನ ಹೇಳಿದ್ರು, ಈ ಥರ ಉಳುಕು ಈ ಟೈಮಿಗೆ ಇಂಥ ಪುಡಿ ಮಾಡ್ರಿ, ಇದು ಮೇದೆ ಇದ್ರೆ ಈ ಪುಡಿ ಹಾಕ್ರಿ, ಅದಕ್ಕೆ ಈ ಥರ ಮೆಡಿಸಿನ್ ಮಾಡ್ರಿ ಅಂತಂದೇಳಿ ಅಲ್ಲಿ ಹೇಳಿದ್ರಲ್ಲ, ಅವೆಲ್ಲ ನೆನಪಿಗೆ ಬರ್ತಾವ, ಬೆಳೆ ಮಾಡೋದನ್ನೆಲ್ಲ ನೆನಪಿಗೆ ಬರ್ತಾವ. ಆಮೇಲೆ ಆಲ್ರೆಡಿ ನಾವು ಕೃಷಿ ಮಾಡಿದಾರಲ್ಲ ಸರ್, ಅದ್ರಾಗ ಅದೊಂದು ಸ್ವಲ್ಪ ಸೇರಿದಾಗ ಇನ್ನು ಸ್ವಲ್ಪ ಮೈಂಡ್ ವರ್ಕ್ ಆಗತ್ತೆ. ಅಂದರೆ ಸಾಮಾನ್ಯವಾಗಿ ಜನಸಾಮಾನ್ಯರು, ರೈತರು ಇರಲಿ ಯಾರೇ ಇರಲಿ, ಅವ್ರಿಗೊಂದು ಮೆಮೊರಿ ಸಹಜವಾಗಿ ಇರ್ತದೆ, ನೆನಪಿನ ಶಕ್ತಿ ಅಗಾಧವಾಗಿರ್ತದೆ. ಹಾಡುಗಾರರು ಇರ್ತಾರೆ, ನಾಟಕ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಏನು ವಿದ್ಯೆ ಕಲ್ತಿಲ್ಲ, ಅಕ್ಷರ ಕಲ್ತಿಲ್ಲ ಅಂದರೂ ಸಹಿತ ಅಷ್ಟೆಲ್ಲ ಮಾತುಗಳನ್ನೆಲ್ಲ ಹಾಡುಗಳನ್ನೆಲ್ಲ ನೆನಪಿನಲ್ಲಿ ಇಟ್ಕೊಂಡೇ ಹಾಡ್ತಾ ಇರ್ತಾರೆ ಅಲ್ವಾ? ಅದು ಸಹಜ ನಿಮಗೆಲ್ಲ ನೆನಪಿನ ಶಕ್ತಿ ಅಂತಕ್ಕಂಥದ್ದು. ಈಗ ಎಷ್ಟು ವರ್ಷದಿಂದ ನೀವು ಮಲ್ಲಿಗೆ ಬೆಳೆಯೋದನ್ನು ರೂಢಿ ಮಾಡ್ಕೊಂಡ್ರಿ? ಮಲ್ಲಿಗೆಗೆ ಯಾಕೆ ಬಂದ್ರಿ? ಮಲ್ಲಿಗೆ ಅದೊಂದು ಒಳ್ಳೆ ಬೆಳೆ ಅನಿಸ್ತಾ ಇಲ್ಲಿ ನಮಗೆಲ್ಲ, ಅಕ್ಕಪಕ್ಕದಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ರು, ನಾವು ಮಾಡೋಣ ಅಂತಂದೇಳಿ ಮಾಡಿದ್ವಿ ಸರ್. ಹಂಗಾಗಿ ಅದರಿಂದ ನಮ್ಗೆ ಒಳ್ಳೆದಾಯ್ತು ಸರ್ ಮಲ್ಲಿಗೆಯಿಂದ. 21 ವರ್ಷ ಸರ್ ಮಲ್ಲಿಗೆ ಆಗಿ. 21 ವರ್ಷ? 99 ಇಸ್ವಿಗೆ. ಎಷ್ಟು ಎಕರೆ ಹಾಕಿರಿ ಅಂದ್ರಲ್ಲ ನೀವು? ಒಂದೂವರೆ ಎಕರೆ. ಹೌದು, 21 ವರ್ಷದವರೆಗೂ ಅದು ಕಂಟಿನ್ಯೂ ಬೆಳೆ ಇದೆ. ಹೌದಾಯ್ತು. ಅದು ಹಳೆ ಗಿಡ ಆದಂಗೆಲ್ಲ ಸ್ವಲ್ಪ ಅಲ್ಲೇದಲ್ಲೇ ಹುಳ ಬರ್ಲಿಬಾರ್ದು, ಗಿಡ ಸಾಯ್ತಾವಲ್ಲ ಸರ್, ಮತ್ತೆ ಸ್ವಲ್ಪ ಬೇರೆ ಆ ಪ್ಲಾಟ್ ಚೇಂಜ್ ಮಾಡಿ ಪಕ್ಕದ ಆ ಪ್ಲಾಟ್ ಇದಂತಿರ್ತದೆ ಸರ್, ಮತ್ತೆ ಪಕ್ಕದಾಗ ಒಂದು ಪ್ಲಾಟ್, ಅಷ್ಟು ಪ್ಲಾಟ್ ರೆಡಿ ಮಾಡ್ಕೊಂಬಿಡೋದು, ಅದು ಇದಾದಂದ್ರೆ ಸ್ವಲ್ಪ ಅಂತ ಕಣದು, ಮತ್ತೆ ಆ ಪ್ಲಾಟಿಗೆ ಸ್ವಲ್ಪ ಬಿಟ್ಬಿಟ್ಟು ಸರ್. ಎಷ್ಟು ವರ್ಷದಿಂದ ಅದು ಫಸಲು ಕೊಡ್ಲಿಕ್ಕೆ ಶುರು ಮಾಡ್ತದೆ? ಏನು ನಿಮಗೆ ಎಷ್ಟು ಹಚ್ಚಿ 6 ತಿಂಗಳಿಗೆ ಬಂದ್ಬಿಡ್ತದೆ? ಬಂದ್ಬಿಡ್ತದೆ ಸರ್. ಹೌದಾ? ಹಚ್ಚಿ 6 ತಿಂಗಳು ಸಣ್ಣಗೆ ಬರ್ತದೆ ಸರ್, ಜೋರಾಗಿ ಬರೋಲ್ಲ. ಸ್ಟಾರ್ಟಿಂಗ್ ಅದನ್ನ ಮೇಂಟೈನ್ ಮಾಡೋದು ಹೆಂಗೆ? ಈಗ ನೀವು ಮಲ್ಲಿಗೆಯನ್ನು ನಾಟಿ ಮಾಡ್ತೀರಿ, ಸಸಿ ತಂದು ಹಚ್ತೀರೋ ಅಥವಾ ಹೇಗೆ? ಸಸಿ ಗಿಡದಾಗ ಗೂಟಿ ಕಟ್ಸ್ತಾರೆ ಸರ್. ಅದನ್ನ ಗೂಟಿ ಕಟ್ಸ್ತಾರೆ? ಹೌದು, ಗಿಡಕ್ಕನ್ನ ಕಸಿ ಮಾಡ್ತಾರೆ ಸರ್. ಅದನ್ನ ಹಂಗನ್ನು ಮಾಡ್ಬೋದು, ಗಿಡನ ಬಗ್ಸಿ ನೆಲಕ್ಕೆ ಮಣ್ಣು ಹಾಕ್ತಾರೆ ಸರ್. ಹೌದು, ಮಳೆ ಆಗ್ಬೇಕು, ಅದಕ್ಕೆ ನೀರು ಜಾಸ್ತಿ ಕಟ್ಬೇಕು, ಕಟ್ ನೀರು, ಹಂಗಾರೆ ಬೇರ್ ಬಿಡ್ತದೆ ಸರ್. ಅದು ಬ್ಯಾಡ ಅಂದ್ರೆ ಈ ಮಳೆಗಾಲದಾಗ ಕಡಿಸ್ಬೇಕು ಸರ್, ಗೂಟಿನ ಹೂವಿನ ಗಿಡನ ಗೂಡ್ಸಿ ಗೂಟಿ ಕಟ್ಸಿ ಅದು ಬೇರ್ ಬಿಡ್ತದೆ ಸರ್. 1.5 ತಿಂಗಳು ಆದ ನಂತರ ಬೇರ್ ಬಿಟ್ಟ ನಂತರ ಅದನ್ನ ಹಿಂದೆ ಬಡ್ಡಿ ಗೂಟಿ ಹಿಂದಕ್ಕೆ ಕಟ್ ಮಾಡಿ ನೆಲಕ್ಕೆ ಹಾಕ್ಬೇಕು ಸರ್. ಅದನ್ನ ನೆಲಕ್ಕೆ ಹಾಕಿರ ಅವು ಬೇರ್ ಸ್ವಲ್ಪ ದೊಡ್ಡ ಪ್ರಮಾಣದಾಗ ಬಿಡ್ತೈತಿ. ಅದ್ರ ಆಮೇಲೆ ನಾವು ಈ 8 ಅಡಿನೋ 6 ಅಡಿನೋ 10 ಅಡಿಗೊಂದು ನಮಗೆ ಎಷ್ಟು ಬೇಕು ಅಷ್ಟು ಹತ್ರ ಗಿಡದಿಂದ ಗಿಡಕ್ಕೆ ಹಾಕಿ ಅಂತ ಸರ್. ಮೇಡಮ್ ಸರ್, 6 ತಿಂಗಳ ಆರೈಕೆ ಏನೇನು ಮಾಡ್ಬೇಕು ಅದಕ್ಕೆ? 6 ತಿಂಗಳ ಸರ್ ಕಳೆವು, ಸ್ವಲ್ಪ ಸ್ವಲ್ಪ ಗೊಬ್ಬರ ಗಿಡಕ್ಕೆ. ಮಲ್ಲಿಗೆಗೆ ಆರಂಭದಲ್ಲಿ ಕಳೆ ಜಾಸ್ತಿ ಇರ್ತದ? ಅವಾಗ ಬರ್ತದೆ, ಮಳೆಗಾಲದ ಸಹಜವಾಗಿ ಬಂದೇ ಬರ್ತದೆ ಸರ್ ಕಳೆ. ಕಳೆವು ಮತ್ತೆ ಉಲ್ಬೀಸಿರ್ತದೆ ಸರ್ ಭೂಮಿಯಲ್ಲಿ, ಅದೆಲ್ಲ ಬಂದ್ಬಿಡ್ತದೆ. ಅದು ನಿರಂತರವಾಗಿ ಕಳೆ ನಿರ್ವಹಣೆ ಮಾಡ್ಲೇಬೇಕಾ ಈಗಲ್ಲ ಆದ್ರೂ ಸಹಿತ? ಮಾಡ್ಬೇಕು ಸರ್, ಕಳೆವ ಮಾಡ್ಲೇಬೇಕು ಸರ್. ಕಳೆವ ಮಾಡದಿದ್ರೆ ಬೆಳೆ ಬರಲ್ಲ ಸರ್ ಗಿಡ. ಗಿಡ ಸಾಳಾಕದಿಲ್ಲ. ಈಗ ಮಲ್ಲಿಗೆ ದಿನಾ ದುಡ್ಡು ಕೊಡೋ ಒಂದು ಬೆಳೆ. ಹೌದು, ಈಗ ನಿಮ್ಗೆ ಅನ್ಸಿದೆ 1.5 ಎಕರೆಯಲ್ಲಿ ಪ್ರತಿದಿನ ಎಷ್ಟು ಆದಾಯ ತಗೊಳ್ತಾ ಇದ್ರಿ? ಪ್ರತಿದಿನ 20 ಕೆಜಿ 30 ಕೆಜಿ ಅದು ದಿನ ಒಂದು ರೇಟ್ ಆಗುತ್ತೆ ಸರ್. ಅದು ಒಂದಿವಸ 100 ಆದ್ರೆ ಒಂದ್ಸ 80 ಆಕತಿ, ಒಂದಿವಸ 200 ಆಗತ್ತೆ ಸರ್. ಅದು ಅಮಾಸಿ, ಆಮೇಲೆ ಹುಣಿವೆ, ಹಬ್ಬ, ಹರಿದಿನ, ಮದುವೆ ಟೈಮು, ಇಂತ ಶ್ರಾವಣ ಮಾಸದಾಗ ಸ್ವಲ್ಪ ಚೆನ್ನಾಗಿ ರೇಟ್ ಆಗ್ತದೆ ಸರ್. ಉಳ್ ಟೈಮ್ನಾಗ 80 ಆಗ್ತಾರ, ಒಂದಿವಸ 60 ಆಗ್ತಾರೆ ಸರ್. ನಾವು ಬಿಡ್ಸಕ್ಕೆ 60-65 ಕೊಡ್ತೀವಿ. ಅತಿ ಕಡಿಮೆ ಆಗಿದ್ದು? ಅತಿ ಕಡಿಮೆ 60 ಆಗತ್ತೆ ಸರ್. ಅದಕ್ಕಿಂತ ಕಡಿಮೆ ಆಗಿಲ್ಲ, 50 ಕೂಡ ಆಯ್ತು ಸರ್. ಇದರಿಂದ ನಾವು ಈಗ 2 ವರ್ಷದ ಕೆಳಗೆ 40-20 ರೂಪಾಯಿ ಕೆಜಿ ಸತಿ ಆಯ್ತಿ. ಹೌದಾ? ಹೌದು ಸರ್, ಈಗ ಆಯ್ತು ಸರ್. ಈಗ ಒಂದು 2 ವರ್ಷ ಆಷಾಢದಲ್ಲಿ ಆ್ಯಕ್ಚುಲಿ ಬೇಡಿಕೆ ಇರಲ್ಲ, ಅಥವಾ ಬೆಲೆ ಇರೋದಿಲ್ಲ, ಬೇರೆ ಯಾವುದೇ ಧಾರ್ಮಿಕ ಚಟುವಟಿಕೆಗಳು ಇರಲ್ಲ, ಮದುವೆ ಇರಲ್ಲ, ಏನಿರಲ್ಲ, ಅಂತ ಟೈಮಲ್ಲಿ ಎಷ್ಟು ಬೆಲೆ ಇರ್ತದೆ ಅವ್ರು? ಅವಾಗ ಅದೇ ಸರ್, 60-80-100 ಅಂದ್ರೆ ಜಾಸ್ತಿ ಸರ್. ಅವಾಗ ಒಂದು ತಿಂಗಳ ಬರಿ ಒಂದು ತಿಂಗಳ ಮೇಲೆ 100 ರೂಪಾಯಿ ಸಿಗೋದು ಅದು ಅಪರೂಪ. ಅದು ಹೌದು ಸರ್, ಅದು ಕೈಲಿಂದ ಕೊಡಿ ಸರ್, ಬಿಡಿಸ್ತಾರೆ ಕೈಲಿಂದ ಕೊಡ್ತಾರೆ. ಹೌದಾ? ಹೌದು, ಅವ್ರಿಗಂತೂ ಕೂಲಿ ನಿಗದಿತ. ಅದು ನಿಗದಿತ ಸರ್, ಹೆಚ್ಚು ರೇಟ್ ಇದ್ರೂ ಅಷ್ಟೇ ಕೊಡಬೇಕು, ಕಡಿಮೆ ಬೆಲೆ ಇದ್ರೂ ಅಷ್ಟೇ ಕೊಡಬೇಕು. ಹೌದು ಸರ್. ಹೆಚ್ಚು ಬೆಲೆ ಅಂದ್ರೆ ಎಷ್ಟು ತಗೊಂಡ್ರಿ? ಹೆಚ್ಚು ಬೆಲೆ ಅಂದ್ರೆ 400 ರೂಪಾಯಿ ಕೆಜಿ ಆಯ್ತು ಸರ್. ಯಾವಾಗ, ಎಷ್ಟು ವರ್ಷದಿಂದ ಅಥವಾ ಏನು? ಅಲ್ಲ ಇದೇ ಆಗಸ್ಟ್ ತಿಂಗಳ ಆಗಸ್ಟ್ 15-14 ಆಕೈತಿ, 15 ಆಗಸ್ಟ್ ಇರುತ್ತಲ್ಲ ಸರ್, 14 ಆಕೈತಿ. ಈ ಸಲ ಆಗಿಲ್ಲ. ಆಗಿಲ್ವಾ? ಆಗಿಲ್ಲ. ಈ ಸಲ ಎಷ್ಟಾಯ್ತು? 160 ಮ್ಯಾಟ್ರಿ ಅಷ್ಟೇ. ಯಾಕೆ ಹಿಂಗೆ ಕಡಿಮೆ ಆಯ್ತು? ಏನು ಸರ್ ಅದು ಗೊತ್ತಿಲ್ಲ, ಕೊರೋನಾ ಐತಿ ಹಂಗ ಹಿಂಗ. ಅಂದ್ರೆ ಪ್ರತಿ ವರ್ಷ ನೀವು ಆಗಸ್ಟ್ ತಿಂಗಳಲ್ಲಿ 14 ತಾರೀಕಿಗೆ 400 ತಗೊಂಡಿದ್ದೀರಾ? ತಾನೆ ಸರ್, ಪ್ರತಿ ವರ್ಷ ಎಲ್ಲ ಒಂದು ವರ್ಷ ಹಂಗೆ ಆಯ್ತು. ಒಂದು ವರ್ಷ ಮದುವೆಗಳಿರ್ತಾವ ಸರ್, ಬಸವನ ಜಯಂತಿ, ಅವು ಕೆಲವೊಂದು ಮಳೆ ಆಗಿ ತೋಟ ಹಾಳಾಗ್ಬಿಟ್ಟಿರ್ತಾವು. ಆ ಟೈಮ್ನಾಗ ನಮ್ಮ ಮೈ ಗೇಸಿದ್ರೆ ಚೆನ್ನಾಗತ್ತೆ ಸರ್. ಆಮೇಲೆ ಉಗಾದಿ ಹಬ್ಬ, ಪಂಚಮಿ ಹಬ್ಬ ಆಗಿವೆ ಸರ್ ಕೆಲವು ಟೈಮ್ನಾಗ. ವಿಶೇಷ ಕಾರ್ಯಕ್ರಮ ಒಂದು ನಮ್ಮ ತಾಲೂಕು ನಮ್ಮ ಜಿಲ್ಲಾದಾಗ ಅಥವಾ ನಾಡ ಹಬ್ಬ ಏನಾರು ಇರ್ತಾವಲ್ಲ ಅಂಥ ಟೈಮ್ನಾಗ ಒಳ್ಳೆ ರೇಟ್ ಆಗ್ತದೆ ಸರ್. ಮಲ್ಲಿ ಈಗ ಒಂದು ಮಲ್ಲಿಗೆ ಮತ್ತು ರೇಷ್ಮೆ ಇವೆರಡು ನಿಮಗೆ ಕಮರ್ಷಿಯಲ್ ಲಾಭ ಕೊಡುತ್ತೆ. ಈಗ ರೇಷ್ಮೆಯಿಂದ ಪ್ರತಿ ತಿಂಗಳು ಎಷ್ಟು ನೀವು ಗಳಿಸ್ತಾ ಇದ್ದೀರಿ? ರೇಷ್ಮೆಯಿಂದ ಸರ್ ಚೆನ್ನಾಗಿ ಮಾಡಿದ್ರೆ 1 ಲಕ್ಷ ಬರ್ತದೆ ಒಂದು ಬೆಳಿಗ್ಗೆ. ಹೌದಾ? ಎಲ್ಲ ಖರ್ಚು ವೆಚ್ಚ ತೆಗೆದು ಖರ್ಚು ಬರ್ತದೆ 1 ಲಕ್ಷ ಸಿಗುತ್ತೆ ಸರ್. ಮತ್ತೊಂದು ಸಲ ಏನಾನ ಹಾಲು ರೋಗ ಬಂದು ಸೆಪ್ಪೆ ರೋಗ ಬಂದು ಏನಾನ ಇದಾದ್ರೆ ಮತ್ತೆ ಒಂದು ಬೆಳಿ ಪೂರ್ತಿ ಹಂಗೆ ಕಿತ್ತಾಗಿ ಬಿಡ್ತೀವಿ ಸರ್. ಈಗ ರೇಷ್ಮೆಯನ್ನು ಹಾಕಿದ್ರೆ ಆ್ಯಕ್ಚುಲಿ ನೀವು ಬೇರೆ ಯಾವುದೇ ರಾಸಾಯನಿಕ ಸಿಂಪರಣೆಗಳನ್ನು ಮಾಡೋಂಗಿಲ್ಲ? ಮಾಡೋಂಗಿಲ್ಲ ಸರ್, ರಾಸಾಯನಿಕ ಸಿಂಪರಣೆ ಮಾಡೋಂಗಿಲ್ಲ. ಅದಕ್ಕೆ ಆದ ಒಂದು ಔಷಧ ಅದ ಸರ್, ಅವನ್ನ ಅವನ್ನೇ ತಂದಿಡಬೇಕು ಸರ್. ಅವನೇ ಹಾಕಬೇಕು. ರಾಸಾಯನಿಕ ಬಳಸಿದ್ರೆ ಬೆಳೆ ಬರಲ್ಲ ಸರ್ ರೇಷ್ಮೆ. ಈ ಹುಳುಗಳಿಗೆ ಏನಾದರೂ ಸಮಸ್ಯೆಗಳು ಹೆಚ್ಚಾಗಿ ಬರ್ತಿದ್ವಾ? ಹುಳುಗಳಿಗೆ ಈ ಮಳೆಗಾಲದ ವಾತಾವರಣ ಬರ್ತದೆ ಸರ್, ಹಾಲ್ ರೋಗ ಸೆಪ್ಪೆ ರೋಗ ಅಂತ ಬರ್ತೈತಿ. ಬಂದಾಗ ಸ್ವಲ್ಪ ಬೆಳೆ ಹಾಳಾಗ್ತದೆ ಸರ್. ಸ್ವಲ್ಪ ಕರೆಕ್ಟಾಗಿ ಕಾಪಾಡ್ಕೊಂಡ್ರೆ ಬೆಳೆ ಚೆನ್ನಾಗಿ ಬರ್ತದೆ ಸರ್. ಅದ್ರಾಗ ಡಿಪೆಂಡ್ ಮಾಡೋದ್ರ ಮೇಲೆ ಡಿಪೆಂಡ್ ಸರ್. ಅದ್ರಾಗ ವರ್ಕ್ ಮಾಡೋದ್ರ ಮೇಲೆ ಡಿಪೆಂಡ್. ಈಗ ಇವೆರಡು ನಿಮ್ಮ ಕುಟುಂಬಕ್ಕೆ ಆದಾಯ ತಂದು ಕೊಡ್ತಾ ಇರತಕ್ಕಂಥ ಬೆಳೆಗಳು, ಇನ್ನು ನಿಮ್ಮ ಕುಟುಂಬಕ್ಕಾಗಿನೇ ಊಟಕ್ಕೆ ಆಹಾರಕ್ಕೆ ಏನು ಬೆಳಿತೀರಿ? ಎಷ್ಟೆಷ್ಟರಲ್ಲಿ ಬೆಳೀತಾ ಇದ್ದೀರಿ? ಆಹಾರಕ್ಕೆ ಅಂತ ಸ್ವಲ್ಪ ಜೋಳ ಹಾಕ್ತೀವಿ ಸರ್, ಸಣ್ಣ ಜೋಳ, ಅವು ಒಂದು 10 ಚೀಲ ಸಾಕು ನಮ್ಮ ಕುಟುಂಬಕ್ಕೆ. ಆಮೇಲೆ ಶೇಂಗಾ ಅಕ್ಕಿ ಅಂತೀವಿ ಸರ್, ಅವು ಸ್ವಲ್ಪ ಊಟಕ್ಕೆ ಉಳಿಸ್ಕೊಂಡು ಅವನು ಮಾರ್ತೀವಿ. ತೊಗರಿ ಹಾಕ್ತೀವಿ, ಅವು ನಮ್ಮ ಊಟಕ್ಕೆ ಸರಿ ಹೋಗ, ಅವನೇನು ಮಾರೋದಿಲ್ಲ. ಅವನು ಹೆಚ್ಚಿನ ಹಾಕಲ್ ಸರ್, ಈ ಕಳೆದೊಂದು ಕಾಟಲ್ ಸರ್, ಆ ತೊಗರಿ ಉಳ್ಳಿ ಹಾಕಿ ಅಂದ್ರೆ ಕಳೆನಾಶ ಕೊಡೋಂಗಿಲ್ಲ, ಸ್ವಲ್ಪ ಅಕ್ಕಿ ಹೆಂಚಿಸೋದು. ಹಂಗಾಗಿ ಇದನ್ನೆಲ್ಲ ಬೆಳಕು. ಈಗ ನೀವು ನಿಮ್ಮ ಕುಟುಂಬದ ಆಹಾರ ಪದಾರ್ಥಗಳನ್ನು ನೀವೇ ಬೆಳ್ಕೊಳ್ತೀರಿ? ಹೌದು. ಯಾವ್ದು ಹೆಚ್ಚು ಹೊರಗಡೆಯಿಂದ ಖರೀದಿ ಮಾಡ್ಕೊಂತಾರೆ? ಅಕ್ಕಿ ಅಷ್ಟೇ ತರ್ತೀವಿ. ಅಕ್ಕಿ ಒಂದು ಬಿಟ್ಟು ಅಕ್ಕಿ ಭತ್ತಕ್ಕಿಂತ ನಿಮ್ಮಲ್ಲಿ ಬೆಳೆಯೋಕೆ ಭತ್ತ ಬೆಳೆಯೋಷ್ಟು ನೀರಿಲ್ಲ ಸರ್. ನಮ್ಗೆ ನೀರಿಲ್ಲ, ಭತ್ತ ಬೆಳಿತೀವಿ, ಭತ್ತ ಬೆಳೆಯೋಷ್ಟು ನೀರಿಲ್ಲ ಸರ್ ನಮಗೆ, ನೀರು ಹೆಚ್ಚಿನ ನೀರು ಬೇಕಾಗುತ್ತೆ. ಜೋಳ ಬೆಳ್ಕೊಳ್ತೀರಿ, ಅಕ್ಕಿಯನ್ನು ಹೊರಗಡೆ ತರ್ತೀವಿ. ಹೌದು. ತರಕಾರಿ ಸೊಪ್ಪು ಗಿಪ್ಪು ಎಲ್ಲ ನೀವೇ ಬೆಳ್ಕೊಳ್ತೀರ ಅಥವಾ ಹೇಗೆ? ಮಾಡ್ತೀವಿ ಸರ್, ಕೆಲವು ಟೈಮ್ ಇಲ್ದಾಗ ಕೊಂಡ್ಕೊಂಡ್ಬರ್ತೀವಿ. ನಾವೇ ಮಾಡ್ತೀವಿ ಟ್ರಿಪ್ ಮೂಲಕ, ಸ್ವಲ್ಪ ಅಲೆಟ್ ಅಲೆಟ್ ಎಲೆಯಲ್ಲಿ ಸ್ವಲ್ಪ ಹಾಕಿಬಿಟ್ರೆ ನಮ್ಮ ಮನೆ ಬೆಳಕಿಗೆ ಆಗುತ್ತೆ. ಮನೆ ಬೆಳಕಿಗೆ ಆಗುತ್ತೆ. ಹೌದು. ಎಷ್ಟು ಜನ ಇದ್ರಿ ಮನೆಯಲ್ಲಿ? ನಮ್ಮ ಮನೆಯಲ್ಲಿ 2 ಜನ ಇದೆ ಸರ್. 8 ಜನ? ಹೌದು. ನೀವು, ನಿಮ್ಮ ಮನೆಯವರು? ಹೌದು ಸರ್. ಮತ್ತೆ ಮಕ್ಕಳು ಎಷ್ಟು? ಮಕ್ಕಳು 4 ಜನ ಸರ್. 4 ಜನ? ನಾಲ್ಕು ಜನ ಗಂಡು ಮಕ್ಕಳ? ಇಲ್ಲ ಸರ್, 3 ಗಂಡು ಮಕ್ಕಳು, 1 ಗಂಡು ಮಗಳು. ಎಲ್ಲ ಮದುವೆ ಆಗಿರೋರು? ಇದನ್ನ ಮಕ್ಕಳಿಗೆ ಮದುವೆ ಮಾಡಿ ಮದುವೆ ಮಾಡಬೇಕು. ಈಗ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಈ ಕೃಷಿ ಚಟುವಟಿಕೆಯಲ್ಲಿ ಕೆಲಸ ಮಾಡ್ಕೊಂಡು? ನಮ್ಮ ಕುಟುಂಬದಲ್ಲಿ ನಾವು ಗಂಡ ಹೆಂಡತಿ, ನಮ್ಮ ದೊಡ್ಡ ಮಗ, ನಾವು, ನಮ್ಮ ಮಗಳನ್ನು ಮತ್ತೆ ಮಾಡ್ತಾರೆ ಸರ್ ನಮ್ಮ ಜೊತೆ ಮಾಡ್ತಾರೆ. ಗಂಟೆಗಳು ಸೋತಾಕತ್ತಳಾಕಿನ ಈಗ. ಈಗ ಈಶಪ್ಪರೇ, ಈ ಮುದ್ದಳ್ಳಿ ಈಶಪ್ಪ ಅಂತ, ಈ ಮುದ್ದಳ್ಳಿ ಅನ್ನೋದೇನು ಸುತ್ತಮುತ್ತಲು ನಿಮ್ಮ ಊರಿದೆಯಾ? ಹೇಗೆ? ಕೊಪ್ಪಳ ಹತ್ರ ಮುದ್ದಬಳ್ಳಿ ಅಂತ ಐತೆ ಸರ್. ಅದು ಇರ್ಬೋದು, ನಮ್ಮ ಪುರಾತನ ಕಾಲದಾಗ ಯಜಮಾಡ್ರು ಬಿಟ್ಟು ಬಂದ್ರೆ ಸರ್ ಅದನ್ನ. ನಮ್ಗೆ ಅದು ಐಡಿಯಾ ಇಲ್ಲ. ನಮ್ಮ ಅಂದ್ರೆ ಅಲ್ಲಿಂದ ಬಂದರಂತನ? ಅಲ್ಲಿಂದ ಬಂದ್ರು ಸರ್ ನಮ್ಮ ಯಜಮಾಡ್ರು. ನಮ್ಮ ಅಪ್ಪನು ಸರಿಯಿಂದ ಅನುಭವಿಸಿದ್ದು. ಈಗ ನಮ್ಮಂತ ಯುವಕರಿಗೆ, ಈಗ ನಿಮ್ಮ ಕೃಷಿ ಕುಟುಂಬದ ಮಕ್ಕಳು ಇರ್ತಾರೆ, ಎಲ್ಲರೂ ಇರ್ತಾರೆ, ಕೃಷಿಯಿಂದ ಒಂದು ನೆಮ್ಮದಿಯಿಂದ ಜೀವನ ಮಾಡ್ಬೋದು, ಆರ್ಥಿಕ ಹೊರೆಯಾಗದಂಗೆ ಜೀವನ ಮಾಡ್ಬೋದು ಅಂತ ನಿಮ್ಮ ಅನುಭವ ಹೇಳುತ್ತಾ? ಮಾಡ್ಬೋದು ಸರ್, ಸಾಲ ಸೋಲ ಇಲ್ಲದೆ ಗಟ್ಟಿ. ಸಾಲ ನಾವು ಹೆಚ್ಚಿಂದ ಆರಂಭ ಮಾಡ್ಕೊಂಡ್ರ ಸಾಲ ಸೋಲ ಜಾಸ್ತಿ ಆಗ್ತಾವು. ಆಮೇಲೆ ನಾವು ಮಾಡಿದಂತ ಬೆಳೆ ಸರಿಯಾಗಿ ಬಂದಂದ್ರ ನೆಮ್ಮದಿ ಜೀವನ. ನೀವು ಹೇಗೆ ಸಾಲ ಸೋಲ ಹೆಚ್ಚಾಗಿ ಮಾಡ್ಕೊಂಡ್ರೆ ಅಥವಾ ಹೇಗೆ? ಸಾಲ ನಮ್ಮ ಬಾಳಿ ತಕ್ಕಂಗೆ ಮಾಡ್ಕೊಂಡಿವಿ ಸರ್. ನಡೀತಾವ ಅದೇನು ಸಮಸ್ಯೆ ಸರ್? ನಿರ್ವಹಿಸ್ಕೊಂಡು ಹೋಗ್ತೀವಿ, ಬ್ಯಾಲೆನ್ಸ್ ಮಾಡ್ತೀವಿ. ಹೌದು, ಬ್ಯಾಲೆನ್ಸ್ ಮಾಡ್ತೀವಿ. ಮತ್ತೆ ಸಾಲ ಫೀಸ್? ಹೌದು. ಹಂಗೇನು ಸರ್? ಯಾವುದಕ್ಕಾಗಿ ಹೆಚ್ಚು ಸಾಲ ಮಾಡ್ರಿ? ಮತ್ತೆ ಮನಿ ಕಟ್ಸೋದಕ್ಕೆ, ಒಂದು ರೇಷ್ಮೆ ಗೋಡನ್ ಕಟ್ಸಿದೀವಿ, ಮಕ್ಕಳು ಇದ್ದ ಸರ್ಕಾರದಿಂದ ಅದಕ್ಕೆ ಸಬ್ಸಿಡಿಯಲ್ಲಿ ದುಡ್ಡು ಬಂದ ಸರ್, 3 ಲಕ್ಷ ಬಂದ ಸರ್ ತಗೊಂಡಿದ್ರಿ. ಹೌದು. ತಾನೇ ಈಗ ಸರ್ಕಾರದ ಯೋಜನೆಗಳನ್ನ ಬಳಸ್ಕೊಳ್ತಿದಾರ ರೈತರು? ನೀವು ಬಳಸ್ಕೊಂಡಿದ್ದ ಸರ್? ರೇಷ್ಮೆ ಇಲಾಖೆಯಿಂದ ಬಂದ ಸಾಕಷ್ಟು ಬಂದ ಒಳ್ಳೆಯ ಸರ್ ನಮ್ಗೆ ರೇಷ್ಮೆ ಇಲಾಖೆಯಿಂದ. ಒಟ್ಟು ಸರ್ಕಾರದ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ಈ ಇಲಾಖೆಯ ಎಲ್ಲ ಸೌಲಭ್ಯಗಳು ನೀವು ತಗೊಳ್ತಾ ಇದ್ರಿ? ಹೌದು. ಸೊ ಸರ್ಕಾರದ ಈ ಎಲ್ಲ ಯೋಜನೆಗಳು ನಿಮ್ಗೆ ಅಭಿವೃದ್ಧಿ? ರೇಷ್ಮೆ ಇಲಾಖೆಯಿಂದ ಸಿಕ್ಕದ ಸರ್. ಇನ್ನು ಕೃಷಿ ಇಲಾಖೆಯಿಂದ ಅಂತ ಏನು ಯಾವ ಬಂದ್ರು ಸರ್? ಹೂವಿನ ಗಿಡದ ಒಂದಿಷ್ಟು ಬಂದದ ಸಾಮಾನ್ಯ ಈ ಕೊರೋನಾ ದಾಳಿಯಾಗ. ಕೊರೋನಾ ಸಂಕಷ್ಟದಲ್ಲಿ ನಿಮ್ಗೆ ಎಷ್ಟು ತಗೊಂಡ್ರಿ ನೀವು? ಒಂದು 10,000 ಹಾಕಿದ್ರು. 10,000 ಹಾಕಿದ್ರೆ ಅದು ಸ್ವಲ್ಪ ಒಂದಿಷ್ಟು ಆಸರೆ ಆಯ್ತು ನಿಮ್ಗೆ? ಪರವಾಗಿಲ್ಲ. ತೀರಾ ನಷ್ಟ ಆಗಿದಂತ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ತುಂಬಾ ಕಷ್ಟ ಆಯ್ತು, ಮಾರುಕಟ್ಟೆಗೆ ಮಾಲ್ ಹೋಗದೆ ಬೇರೆ ಕಡೆ ಸಾಗಾಣಿಕೆ ಮಾಡ್ಲಿಕ್ಕೆ ಬಿಡಿಸಲಾರ್ದಂಗ ಆಯ್ತು ಅಳ್ಕೊಂಡು ಹೋಯ್ತು ಸರ್ ತೋಟ ಎಲ್ಲ. ಅಂತದ್ರಾಗ ಸ್ವಲ್ಪ ಹೆಲ್ಪ್ ಮಾಡಿದ್ರು ಸರ್ಕಾರದಿಂದ. 10,000 ರೂಪಾಯಿ ನೀವು ಅದನ್ನ ತಗೊಂಡು ಆಸರೆ ಆಯ್ತು ಅದು. ಒಳ್ಳೇದು ಮುದ್ದಳ್ಳಿ ಈಶಪ್ಪರೆ, ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡ್ರಿ. ಇನ್ನು ನಿಮ್ಮ ಕುಟುಂಬದ ಎಲ್ಲ ಮಕ್ಕಳು ನಿಮ್ಮೊಟ್ಟಿಗೆ ಈಗ ಕೆಲವರು ಕೃಷಿಯಲ್ಲಿ ತೊಡ್ಕೊಂಡಿದ್ರೆ, ಕೆಲವರು ವಿದ್ಯಾಭ್ಯಾಸ ಮಾಡಿದರೆ, ಇಂಜಿನಿಯರಿಂಗ್ನಲ್ಲಿದ್ದಾರೆ, ಇದೆಲ್ಲದೂ ಸಹಿತ ನಿಮ್ಮ ಕೃಷಿ ದುಡಿಮೆಯಿಂದ ಆಗಿರ್ತಕ್ಕಂಥ ಸಾಧನೆ. ಇನ್ನೂ ಉತ್ತರೋತ್ತರವಾಗಿ ನಿಮ್ಮ ಕುಟುಂಬ ಸುಖವಾಗಿ ಬೆಳೆಯಲಿ, ನಿಮ್ಮ ಮಕ್ಕಳಲ್ಲೂ ಸಹಿತ ಕೃಷಿಯ ಬಗ್ಗೆ ಹೆಚ್ಚು ಒಲವು ಮೂಡಿ ಇನ್ನೂ ಕೃಷಿಯಲ್ಲಿ ಹೆಚ್ಚು ಹೆಚ್ಚು ಅಭಿವೃದ್ಧಿ ಮಾಡೋದಕ್ಕೆ. ಯಾಕಂದ್ರೆ ಕೃಷಿ ಒಂದು ಉದ್ಯಮ ಇದ್ದಾಗ ಸಾಕಷ್ಟು ಜನರಿಗೆ ಕೆಲಸ ಕೊಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ನಿಮ್ಮ ಗ್ರಾಮದ ಬಹುತೇಕ ರೈತರನ್ನು ಮಾತನಾಡಿಸಿದಾಗ ಗೊತ್ತಾಗಿರ್ತಕ್ಕಂಥ ಸಂಗತಿ ಅದು. ಹೀಗೆ ಉತ್ತರೋತ್ತರವಾಗಿ ಬೆಳೆಯಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ಮುದ್ದಳ್ಳಿ ಈಶಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಈಗ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿ ಗೀತೆಗಳನ್ನು ಕೇಳಿ. ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಬಯಲು ಸೀಮೆಯ ರೈತ ಬೆಳೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ಕುರಿಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೀಲೆ ಚೆನ್ನಾಗಿ ಹರಗಬೇಕು. ಕುರಿಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೀಲೆ ಚೆನ್ನಾಗಿ ಹರಗಬೇಕು. ಬಯಲು ಸೀಮೆಯ ರೈತ ಬೆಳೆಯ ಸರಿಯಾದ ಹೆಜ್ಜೆಯ ಹೊರಬೇಕು ಬಹಳಷ್ಟು ಬಜ್ಜೆಯ ಹೊರಬೇಕು ಬಹಳಷ್ಟು ಬಜ್ಜೆಯ ಉತ್ತಮ ಇಳುವರಿಗೆ ಉತ್ತಮ ತಳಿಬೇಕು. ಬರರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಉತ್ತಮ ಇಳುವರಿಗೆ ಉತ್ತಮ ತಳಿಬೇಕು. ಬರರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು, ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು. ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು, ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು. ಬಯಲು ಸೀಮೆಯ ರೈತ ಬೆಳೆಯ ಸಜ್ಜೆಯ ಹಾಕಬೇಕು ಸರಿಯಾದ ಹೆಜ್ಜೆಯ ಹೊರಬೇಕು ಬಹಳಷ್ಟು ಬಜ್ಜೆಯ ಹೊರಬೇಕು ಬಹಳಷ್ಟು ಬಜ್ಜೆಯ ಬಯಲು ಸೀಮೆಯ ರೈತ ಬೆಳೆಯ ಸಜ್ಜೆಯ ಹಾಕಬೇಕು ಸರಿಯಾದ ಹೆಜ್ಜೆಯ

ಈಗ ವಿರಾಮ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ